ಕಾರ್ಯ ಮತ್ತು ಕಾರಣ ರೂಪಗಳಿಂದ ಸಕಲ ಜೀವರಲ್ಲಿ ವ್ಯಾಪಾರ ನಡೆಸುವ ಪರಮಾತ್ಮ ಒಬ್ಬನೇ ಆದರೂ ಬೇರೆ ಬೇರೆ ರೂಪಗಳಿಂದ ಇರ್ತಾನೆ. ಆಯಾ ಜೀವರ ಸ್ವರೂಪಯೋಗ್ಯತಾನುಸಾರ ಕಾರ್ಯವನ್ನು ನಡೆಸಿ ಫಲವನ್ನು ಕೊಡ್ತಾನೆ. ಆದ್ದರಿಂದ ಕರ್ಮ ಅನ್ನೋದು ಭಗವಂತನ ಅಧೀನ ಅನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಒಂದು ದೃಷ್ಟಾಂತದಿಂದ ತಿಳಿಸ್ತಾರೆ. ದಾರು ಪಾಷಾಣಗತ ಪಾವಕ ಬೇರೆ ಬೇರಿಪ್ಪಂತೆ ಕಾರಣ ಕಾರ್ಯಗಳೊಳಗಿದ್ದು ಕಾರಣ ಕಾರ್ಯನೆಂದೆನಿಸಿ ತೋರಿಕೊಳ್ಳದೆ ಎಲ್ಲರಳು ವ್ಯಾಪಾರ ಮಾಡುವ ಯೋಗ್ಯತೆಗಳ ಅನುಸಾರ ನಡೆಸುವ ಫಲಗಳನ್ನುಣಿಸಿ ಸಂತೈಸುವ ಕೃಪಾ ಸಾಂದ್ರ. ದಾರು ಅಂದರೆ ಕಟ್ಟಿಗೆ ಅಥವಾ ಮರ ಅಂತ. ಯಜ್ಞ ಯಾಗಾದಿಗಳಲ್ಲಿ ಅಗ್ನಿಯನ್ನು ಉತ್ಪತ್ತಿ ಮಾಡೋದಕ್ಕಾಗಿ ಅರಣಿ ಮಥನ ಅಂತ ಮಾಡ್ತಾರೆ. ಅರಣಿ ಅಂದರೆ ಅಶ್ವತ್ಥ ವೃಕ್ಷದ ಕಾಷ್ಟದಿಂದ ಚೆನ್ನಾಗಿ ಒಂದಕ್ಕೊಂದು ಉಜ್ಜಿದಾಗ ಪರಸ್ಪರ ಘರ್ಷಣೆ ಆಗುತ್ತೆ, ಮಂಥನ. ಆಗ ಅಗ್ನಿಯ ಉತ್ಪತ್ತಿಯಾಗಿ ಅಗ್ನಿ ಗೋಚರ ಆಗುತ್ತೆ. ಪಾಷಾಣ ಅಂದರೆ ಕಲ್ಲು ಅಂತ. ಒಂದು ಕಲ್ಲಿನಿಂದ ಇನ್ನೊಂದು ಕಲ್ಲನ್ನು ಬಲವಾಗಿ ಹೊಡೆದಾಗ ಘರ್ಷಣೆಯಿಂದ ಬೆಂಕಿ ಕಿಡಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಈ ದೃಷ್ಟಾಂತದಲ್ಲಿ ದಾರು ಅಂದರೆ ಕಟ್ಟಿಗೆ ಅಗ್ನಿಯ ಉತ್ಪತ್ತಿಗೆ ಕಾರಣ, ಕಲ್ಲು ಇದು ಕಾರಣ, ಅದು ಅಗ್ನಿಯೋತ್ಪತ್ತಿ ಇಲ್ಲಿ ಕಾರ್ಯ ಅಂತ. ಎರಡೂ ಕಡೆಗೂ ಅಗ್ನಿ ಉತ್ಪತ್ತಿ ಎನ್ನುವುದು ಕಾರ್ಯ. ಒಂದು ಕಡೆ ಕಟ್ಟಿಗೆ ದಾರು, ಅದರ ಫ್ರಿಕ್ಷನ್ನಿಂದ ಮಥನ ಮಾಡಿದಾಗ ಅಗ್ನಿಯ ಉತ್ಪತ್ತಿ, ಕಲ್ಲು ಒಂದಕ್ಕೊಂದು ಸಂಘರ್ಷ ಆದಾಗ ಘರ್ಷಣೆಯಿಂದ ಅಥವಾ ಫ್ರಿಕ್ಷನ್ನಿಂದ ಅಗ್ನಿಯ ಉತ್ಪತ್ತಿ ಎನ್ನುವುದು ಕಾರ್ಯ ಅಂಥೇಳಿ. ಇಲ್ಲಿ ಅಶ್ವತ್ಥದ ಅಥವಾ ಶಮಿ ವೃಕ್ಷದ ಕಟ್ಟಿಗೆ ಮಥನ ಮಾಡಿದಾಗ ಯಜ್ಞಗಳಲ್ಲಿ ಅಗ್ನಿಯನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಸ್ತಾರೆ. ಪಾಷಾಣ ಅಂದರೆ ಕಲ್ಲು ಅಥವಾ ಸ್ಫಟಿಕ ಅಥವಾ ಸೂರ್ಯಕಾಂತಮಣಿಯ ಮೂಲಕ ಬಿಸಿಲನ್ನು ಹಾಯಿಸಿದಾಗ ಬೆಂಕಿ ಏಳತ್ತೆ. ಅಡಿಗೆ ಮನೆ ಮತ್ತು ಯಜ್ಞಶಾಲೆಗಳಲ್ಲಿ ಇರ್ತಕ್ಕಂಥ ಬೆಂಕಿ ನಮಗೆ ಬೇಕು. ಅದೇ ಕಾಡಿನಲ್ಲಿ ಸುಡುವಂತಹ ಕಾಡಿಗಿಚ್ಚಿದೆಯಲ್ಲ ಅದು ಬೇಡ. ಹೀಗೆ ಬೆಂಕಿ ನಮಗೆ ಬೇಕು ಬೇಡ ಅಂತ ಬೇರೆ ಬೇರೆ ಇರುತ್ತೆ. ಹಾಗೆ ದಾರು ಪಾಷಾಣಗತ ಪಾವಕ ಬೇರೆ ಬೇರೆ ಇಪ್ಪಂತೆ ಅಂತ. ಈ ದಾರು ಮತ್ತು ಪಾಷಾಣ ಅಂದರೆ ಕಟ್ಟಿಗೆ ಮತ್ತು ಕಲ್ಲು, ಎರಡು ಅಧಿಷ್ಠಾನಗಳು ಬೇರೆ. ಆದರೆ ಆ ಅಧಿಷ್ಠಾನಗಳಲ್ಲಿ ಅಗೋಚರನಾಗಿ ಇರ್ತಕ್ಕಂಥ ಅಗ್ನಿ ಮಾತ್ರ ಒಬ್ಬನೇ. ಕಾರ್ಯರೂಪ ಮಂಥನ ಮತ್ತು ಘಟ್ಟಣೆ ಅಂದರೆ ಘರ್ಷಣೆ ಫ್ರಿಕ್ಷನ್ ಅದು ಬೇರೆ ಬೇರೆಯಾಗಿ ಇದೆ. ಅದೇ ರೀತಿಯಾಗಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಂತಹ ಪರಮಾತ್ಮ ಕಾರಣವಾಚ್ಯನಾಗಿ ಕಾರ್ಯವಾಚ್ಯನಾಗಿ ಕಾರಣ ಕಾರ್ಯನಾಮಕನಾಗಿ ಕಾರಣದಲ್ಲೂ ಇದ್ದಾನೆ. ಅಂದರೆ ಕಾರಣ ಯಾವುದಿಲ್ಲಿ ದಾರು ಅಥವಾ ಕಟ್ಟಿಗೆ, ಇನ್ನೊಂದು ಪಾಷಾಣ ಅಥವಾ ಕಲ್ಲು, ಇದು ಕಾರಣ. ಅಲ್ಲಿ ಕಾರಣ ಶಬ್ದವಾಚ್ಯನಾಗಿದ್ದಾನೆ. ಕಾರ್ಯ ಯಾವುದು ಅಂತ ಹೇಳಿದರೆ ಅಗ್ನಿಯ ಉತ್ಪತ್ತಿ, ಅಲ್ಲಿ ಕಾರ್ಯವಾಚ್ಯನಾಗಿ ಪರಮಾತ್ಮ ಇದ್ದಾನೆ. ಹೀಗೆ ಸಕಲ ಜೀವರೊಳಗೂ ಇರ್ತಾನೆ ಪರಮಾತ್ಮ. ಕಾರ್ಯ ಕಾರಣನೆಂದೆನಿಸಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ನಂತ. ಕಟ್ಟಿಗೆ ಕಲ್ಲುಗಳು ಇದು ಬೆಂಕಿಯನ್ನು ಉತ್ಪತ್ತಿ ಮಾಡುವಂತಹ ಕಾರ್ಯಕ್ಕೆ ಕಾರಣಗಳು. ಈ ಕಾರಣ ಕಾರ್ಯಗಳೊಳಗಿದ್ದು ಭಗವಂತನೇ ಕಾರ್ಯ ಕಾರಣನ ಹೆಸರಿನಿಂದ ಕರೆಸ್ಕೋತಾನೆ. ಅವನಿಲ್ಲದೇ ಇದ್ದರೆ ಎರಡು ಕಲ್ಲುಗಳ ಘರ್ಷಣೆ ಮಾಡಿದರೂ ಕೂಡ ಬೆಂಕಿಯ ಉತ್ಪತ್ತಿ ಅನ್ನೋದು ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಕಾಷ್ಟವನ್ನು ತಗೊಂಡು ಸರಿಯಾದ ಕ್ರಮದಲ್ಲಿ ಮಂತ್ರಸಹಿತವಾಗಿ ಮಥನ ಮಾಡಿದರೂ ಕೂಡ ಅಗ್ನಿಯ ಉತ್ಪತ್ತಿ ಅನ್ನೋದು ಸಾಧ್ಯ ಇಲ್ಲ. ಆದ್ದರಿಂದ ಆ ಕಲ್ಲಿನಲ್ಲಾಗಲಿ ಅಥವಾ ದಾರು ಅಂದರೆ ಕಟ್ಟಿಗೆಯಲ್ಲಾಗಲಿ ಪರಮಾತ್ಮ ಇರೋದ್ರಿಂದನೇ, ಕಾರ್ಯಕಾರಣ ಶಬ್ದ ವಾಚ್ಯನಾಗಿ ಇರೋದ್ರಿಂದನೇ ಅಗ್ನಿಯ ಉತ್ಪತ್ತಿ ಅನ್ನೋ ಕಾರ್ಯ ಅನ್ನೋದು ಸಾಧ್ಯ ಇದೆ. ಹೀಗೆ ಅದೇ ರೀತಿಯಾಗಿ ಎಲ್ಲ ಜೀವರುಗಳು ಇದ್ದು ವ್ಯಾಪಾರ ಮಾಡ್ತಾನೆ ಪರಮಾತ್ಮ. ತೋರಿಕೊಳ್ಳದಲೇ ತಾನು ಅವ್ಯಕ್ತನಾಗಿದ್ದೇ ಎಲ್ಲ ಕಾರ್ಯವನ್ನು ಪರಮಾತ್ಮ ಮಾಡ್ತಾನೆ. ಕಾರಣರೂಪನಾಗಿರ್ತಕ್ಕಂಥ ಭಗವಂತ ಎಲ್ಲರಲ್ಲಿ ಇದ್ದು ವ್ಯಾಪಾರ ಮಾಡಿದರೂ ಕೂಡ ತಾನು ಅವ್ಯಕ್ತನಾಗೇ ಇರ್ತಾನೆ. ಕರ್ಮ ಪ್ರೇರಣೆ ಮಾಡ್ತಕ್ಕಂಥ ರೂಪ, ಕರ್ಮ ಪ್ರೇರಕ ರೂಪನೇ ಭಗವಂತನ ಕಾರಣರೂಪ. ಕರ್ಮ ಫಲದಾಯಕ ರೂಪವೇ ಕಾರ್ಯರೂಪ. ಆದ್ದರಿಂದ ಕಾರಣರೂಪ ಅನ್ನೋದು ದೈವ ಅಂದರೆ ಇದು ಭಗವಂತನ ಶಕ್ತಿ ಅಥವಾ ಭಗವಂತನ ಇಚ್ಛಾ ಅಂತ. ಅದೇ ರೀತಿಯಾಗಿ ಕರ್ಮಕ್ಕೆ ಮತ್ತಾವ್ಯಾವ್ದು ಕಾರಣಗಳಿದೆ ಅಂತ ಕೇಳಿದರೆ ದೇಹ, ಭಗವಂತ, ಇಂದ್ರಿಯಾದಿಗಳು, ಅವುಗಳಿಂದ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು, ಮತ್ತು ಐದನೆಯದಾಗಿ ಅದೃಷ್ಟ. ಇದಿಷ್ಟೂ ಕೂಡ ಕರ್ಮಕ್ಕೆ ಕಾರಣಗಳು ಅಂಥೇಳಿ ಗೀತಾ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ. ಇಲ್ಲಿ ಅದೃಷ್ಟ ಅಥವಾ ಪ್ರಾಚೀನ ಕರ್ಮ ಅಂದರೆ ಕರ್ಮ ಪ್ರೇರಕನಾಗಿರ್ತಕ್ಕಂಥ ಭಗವಂತನ ಕಾರಣರೂಪ. ಅದಿಲ್ಲದೆ ಜಡವಾದ ಅದೃಷ್ಟ ಅನ್ನೋದು ಕಾರ್ಯಕಾರಿ ಆಗೋದಿಲ್ಲ. ಕಾರಣರೂಪ ಇಲ್ಲದೆ ಕಾರ್ಯ ಅನ್ನೋದು ನಡೆಯೋದೇ ಇಲ್ಲ. ಅದು ಇರುವಾಗ ಕಾರ್ಯ ಆಗೋದನ್ನು ತಪ್ಪಿಸ್ಲಿಕ್ಕೂ ಆಗಲ್ಲ. ಹೀಗೆ ಜೀವ ಅಸ್ವತಂತ್ರ ಅನ್ನೋದನ್ನು ತಿಳಿಸ್ತಾರೆ. ಅಲ್ಲಿ ಭಗವಂತನ ಕಾರ್ಯ ಕಾರಣ ರೂಪ ಇತ್ತು ಅಂತಾದರೆ ಆ ಕಾರ್ಯ ನಡೀದೇ ಇದ್ದಂಗೆ ತಪ್ಪಿಸ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ಉದಾಹರಣೆಗೆ ದಾರು ಅಂದರೆ ಕಟ್ಟಿಗೆಯಿಂದ ಬೆಂಕಿಯಿಂದ. ಕಾಡಿನಲ್ಲಿ ಬೇಕಾದಷ್ಟು ಕಟ್ಟಿಗೆಗಳಿರುತ್ತೆ, ಮರಗಳಿರುತ್ತೆ. ಅಲ್ಲಿ ಗಾಳಿಯಿಂದ ಒಂದಕ್ಕೊಂದು ಘರ್ಷಣೆ ಆಗಿನೇ ಕಾಡಿಗಿಚ್ಚು ಅನ್ನೋದು ಹಬ್ತಾ ಇದೆ. ಅದನ್ನು ತಪ್ಪಿಸ್ಬೇಕು ಅಂತ ಆದರೆ ಸಾಧ್ಯ ಇಲ್ಲ. ಅದು ಭಗವಂತ ಮಾಡಿರುವಂಥ ನಿಯಮ. ಹೀಗೆ ಜೀವ ಎಲ್ಲ ಕಾಲದಲ್ಲೂ ಅಸ್ವತಂತ್ರನೇ ಆಗಿದ್ದಾನೆ. ಭಗವಂತನೇ ಸರ್ವತಂತ್ರ ಸ್ವತಂತ್ರ ಅಂತ ಅದಕ್ಕೆ ರಾಮಾಯಣದ ಒಂದು ದೃಷ್ಟಾಂತವನ್ನು ತಿಳಿಸ್ತಾರೆ. ಶ್ರೀರಾಮಚಂದ್ರ ಲಕ್ಷ್ಮಣನನ್ನು ಕುರಿತು ಹೇಳ್ತಾನೆ. ಯಾವ ಸಂದರ್ಭ ಅಂತ ಹೇಳಿದ್ರೆ ಪಟ್ಟಾಭಿಷೇಕ ಎಲ್ಲ ನಿಂತು ವನವಾಸಕ್ಕೆ ಹೋಗುವಂಥ ಒಂದು ಪ್ರಸಂಗ. ಲಕ್ಷ್ಮಣನನ್ನು ಕುರಿತು ಶ್ರೀರಾಮಚಂದ್ರ ಹೇಳುವ ಮಾತು, ಇವತ್ತು ನಡಿಬೇಕಾಗಿರ್ತಕ್ಕಂಥ ರಾಮನ ಪಟ್ಟಾಭಿಷೇಕ ನಿಂತು ಹೋಗಿದ್ದು ದೈವದ ಆಟ, ಇದಕ್ಕೆ ಕೈಕೇಯಿ ಆಗಲಿ ದಶರಥ ಆಗಲಿ ಮತ್ಯಾರೋ ಕಾರಣ ಅಂತ ಆರೋಪ ಮಾಡುವಂತಹ ಪ್ರಶ್ನೆನೇ ಇಲ್ಲ. ದೈವಕ್ಕೆ ವಿರೋಧವಾಗಿ ಯಾರು ಏನು ಮಾಡೋದು ಸಾಧ್ಯನೇ ಇಲ್ಲ. ಈ ದೈವ ಅನ್ನೋದು ಅದೃಶ್ಯವಾಗಿರುತ್ತೆ, ಕಣ್ಣಿಗೆ ಕಾಣಿಸೋದಿಲ್ಲ. ಅದನ್ನು ತಿಳಿಸುವ ಸಾಧನವೂ ಕೂಡ ಅದು ಮಾಡ್ತಕ್ಕಂಥ ಆಟ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ದೈವ ಪ್ರತಿಕೂಲ ಅಂತ ಪ್ರಶ್ನೆ ಜಾತಕಾದಿಗಳೆಲ್ಲ ತಿಳಿಸಿದರೂ ಕೂಡ ಅದು ಹೇಗೆ ಆಟ ಆಡುತ್ತೆ ಅನ್ನೋದನ್ನು ನಿಖರವಾಗಿ ಮೊದಲಿಗೆ ತಿಳಿಸೋದಿಲ್ಲ. ಅದರ ಎಫೆಕ್ಟ್ ಅಥವಾ ಆಟ ಆದಮೇಲೆ ಅದು ತಿಳಿಯೋದು, ಅವಾಗ ತಿಳ್ಕೊಂಡು ಅದರಿಂದ ಪ್ರಯೋಜನ ಏನಂಥದ್ದಿಲ್ಲ. ಅದಕ್ಕೆ ಉದಾಹರಣೆ ಕೊಡಬೇಕು ಅಂತಾದರೆ, ಮನೆಯೆಲ್ಲ ಸುಟ್ಟು ಹೋದ್ಮೇಲೆ ಬೆಂಕಿ ಬಿದ್ದು ಎಲ್ಲ ಸುಟ್ಟು ಹೋಗಿದೆ, ಆಮೇಲೆ ಬಾವಿ ತೊಡೆದ್ರೆ ಹೆಂಗೋ ಹಂಗಾಗತ್ತೆ ಅಂತ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ. ಇವತ್ತು ಪಟ್ಟಾಭಿಷೇಕ ನಿಂತಿದ್ದಕ್ಕೆ ದುಃಖ ಪಡುವ ಪ್ರಸಕ್ತಿಯೂ ಇಲ್ಲ. ಆ ಕೈಕೇಯಿಯನ್ನಾಗಲಿ ದಶರಥನ್ನಾಗಲಿ ಮತ್ಯಾರನ್ನಾದರೂ ಅದಕ್ಕೆ ಆರೋಪಕ್ಕೆ ಗುರಿ ಮಾಡುವಂತಹ ಪ್ರಸಕ್ತಿಯೂ ಇಲ್ಲ ಅಂತ ಈ ರೀತಿಯಲ್ಲಿ ಹೇಳಿ ಸಮಾಧಾನವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಭಾಗವತದ ಇನ್ನೊಂದು ದುಷ್ಟ ಅಂತ ಆದರೆ, ದೇವಕಿಯ 8ನೇ ಶಿಶುವಿಗೆ ತನಗೆ ಮೃತ್ಯು ಅಂತ ಕಂಸನಿಗೆ ದೈವ ಹೇಳಿದ್ದನ್ನು ಕೇಳಿ ಕಂಸ ಏನು ಮಾಡ್ತಾನೆ, 8ನೇ ಶಿಶು ಹುಟ್ಟಲೇಬಾರದು, ಹುಟ್ಟಿದ್ರೆ ನನಗೆ ಅದು ಮರಣವನ್ನು ತಂದುಕೊಡುತ್ತೆ, ಅದರಿಂದ ಅದು ಆಗಬಾರ್ದು ಅನ್ನೋದಕ್ಕೆ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯತ್ನಗಳನ್ನೆಲ್ಲ ಮಾಡಿ ಸೋತು ಹೋದ. ಅದರಿಂದ ಯಾವುದು 8 ಅಂತ ಹೆಂಗಿಂದ ಲೆಕ್ಕಾಚಾರ ಮಾಡಬೇಕು, ಹಿಂಗೆ ನೂರಾರು ಪ್ರಶ್ನೆಗಳಿತ್ತೇ ಹೊರತು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನು ಮಾಡಿದರೂ ಸಾಧ್ಯ ಆಗಲೇ ಇಲ್ಲ. ಅದೇ ರೀತಿಯಾಗಿ ಇನ್ನೂ ಒಂದು ದೃಷ್ಟಾಂತ ಹೇಳೋದಾದರೆ, ಹಸಿ ಕಟ್ಟಿಗೆಯಿಂದ ಕಾಡಿನಲ್ಲಿ ಕಾಡ್ಗಿಚ್ಚು ಯಾವತ್ತೂ ಹಬ್ಬೋದಿಲ್ಲ. ಒಣ ಕಟ್ಟಿಗೆಯಿಂದ ಅದನ್ನು ಹೇಳೋದನ್ನು ತಪ್ಪಿಸೋಕ್ಕೂ ಆಗಲ್ಲ. ಇದೆಲ್ಲ ದೈವ ನಿಯಮ, ಅಪರಿಹಾರ್ಯ. ಆದ್ದರಿಂದ ಎಲ್ಲವೂ ಕೂಡ ಭಗವಂತನ ಅಧೀನ ಅಂತ ತಿಳ್ಕೊಂಡು ನಮಗೆ ಪ್ರತಿಕೂಲರಾಗದಂತೆ ಅನುಕೂಲರಾಗಿ ಏನಾಗಬೇಕೋ ಆ ರೀತಿಯಾಗಿ ನಮಗೆ ಅನುಗ್ರಹ ಮಾಡಿ ಸಾಧನೆ ಮಾಡಿಸುವಂಥ ಪ್ರಾರ್ಥನೆ ಮಾಡೋದೊಂದೇ ನಮಗೆ ಇರ್ತಕ್ಕಂಥ ದಾರಿ. ಅದನ್ನು ಬಿಟ್ಟರೆ ಏನೂ ಇಲ್ಲ. ಅದಕ್ಕೆ ಹೇಳ್ತಾರೆ, ಯೋಗ್ಯತೆಗಳನುಸಾರ ಫಲಗಳನ್ನು ಉಣಿಸಿ ಸಂತೈಸುವ ಕೃಪಾ ಸಾಂದ್ರ ಅಂತ. ಸ್ವತಂತ್ರ ಕರ್ತೃವಾಗಿರ್ತಕ್ಕಂಥ ಕಾರಣರೂಪ ಭಗವಂತ ಅವನ ಕಾರ್ಯವನ್ನು ಕೆಡಿಸಿ ಪೀಡಿಸುವವನಲ್ಲ. ಕೃಪಾ ಸಾಂದ್ರ ತನ್ನವರನ್ನು ಸದಾಕಾಲ ಸಂರಕ್ಷಣೆ ಮಾಡ್ತಾನೆ. ಕಾರಣರೂಪನಾಗಿರ್ತಕ್ಕಂಥ ಭಗವಂತ ಕಾರ್ಯರೂಪವನ್ನು ಯಾವತ್ತೂ ಕೆಡಿಸೋದಿಲ್ಲ. ಅನಾದಿ ಕರ್ಮದಿಂದ ಬದ್ಧನಾಗಿರ್ತಕ್ಕಂಥ ಜೀವ ಭೂಮಿಯಲ್ಲಿ ತಂದೆ ತಾಯಿಗಳಿಂದನೇ ಜನಿಸಬೇಕು. ಇದು ಸೃಷ್ಟಿಯ ಕ್ರಮ. ತಂದೆ ತಾಯಿಗಳಿಗೆ ತಮ್ಮಲ್ಲಿ ಯಾವಾಗ ಜೀವ ಹುಟ್ಟುತ್ತಾನೆ, ಅವನು ಹುಟ್ಟಿದ ಮೇಲೆ ಏನು ಸಾಧನೆಯನ್ನು ಮಾಡ್ತಾನೆ, ಇದು ಯಾವುದು ಗೊತ್ತಾಗಲ್ಲ. ಹುಟ್ಟುವಾಗ ಅದು ಗಂಡೋ ಹೆಣ್ಣೋ ಅನ್ನೋದು ಕೂಡ ಆ ತಾಯಿಗೆ ಗೊತ್ತಿರೋದಿಲ್ಲ. ಅದರ ಶರೀರ ಸ್ಥಿತಿ ಹೇಗಿರುತ್ತೆ, ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಇದೆಲ್ಲ ದೇವರಿಗೆ ಗೊತ್ತು. ದೇವರೆಲ್ಲ ಸುಖವಾಗಿ ಮಾಡಿಸ್ಲಿ ಅಂತ ಪ್ರಾರ್ಥನೆ ಮಾಡೋದು ಒಂದೇ ದಾರಿ. ಆದ್ದರಿಂದ ಕರ್ಮಪ್ರೇರಕನಾಗಿರ್ತಕ್ಕಂಥ ಕಾರಣರೂಪನಾಗಿರ್ತಕ್ಕಂಥ ಭಗವಂತನೇ ಎಲ್ಲವನ್ನು ತಿಳಿದಿರ್ತಾನೆ. ಯಾಕೆ ಅಂದರೆ ಅವನು ಸರ್ವಜ್ಞ. ಯಾವ ಜೀವನಿಗೆ ಜನ್ಮವನ್ನು ಹೊಂದುವಂತಹ ಅದೃಷ್ಟ ಪಕ್ವವಾಗಿದೆಯೋ ಆ ಜೀವನ ಜೊತೆಗೆ ಸಂಕಷ್ಟರೂಪಿ ಪರಮಾತ್ಮನೇ ಕಾರಣರೂಪಿ ಎಂದು ಕರೆಸ್ಕೊಂಡು ಮೊದಲಿಗೆ ಅನ್ನದಲ್ಲಿ ಸನ್ನಿಹಿತನಾಗಿ ಅನ್ನದ ಮೂಲಕ ಅಥವಾ ಧಾನ್ಯದ ಮೂಲಕ ತಂದೆಯ ಉದರವನ್ನು ಪ್ರವೇಶ ಮಾಡ್ತಾನೆ. ಆಮೇಲೆ ಆ ಅನ್ನ ವೀರ್ಯವಾಗಿ ಪರಿಣಾಮ ಹೊಂದುವಂತೆ ಮಾಡಿ ಅದರಲ್ಲಿ ಸನ್ನಿಹಿತನಾಗ್ತಾನೆ. ಅದಾದ ನಂತರದಲ್ಲಿ ಪ್ರದ್ಯುಮ್ನ ಗರ್ಭಾದಾನವನ್ನು ಮಾಡ್ತಾನೆ. ಆ ಗರ್ಭ 9 ಮಾಸ ಬೆಳೆದಾದ ಮೇಲೆ ಭೂಮಿಯಲ್ಲಿ ಹುಟ್ಟತ್ತೆ. ಹೀಗೆ ಆ ತಂದೆಯ ಗರ್ಭದಿಂದ ತಾಯಿಯ ಗರ್ಭ ಪ್ರವೇಶ ಇದೆಲ್ಲವೂ ಸುವ್ಯವಸ್ಥಿತವಾಗಿ ಮಾಡೋನು ಭಗವಂತ. ಹೀಗೆ ಮಗು ಹುಟ್ಟೋದಾಗಲಿ ಹುಟ್ಟದೇ ಇರೋದಾಗಲಿ ತಂದೆ ತಾಯಿಗಳ ವಶ ಅಲ್ಲ, ಭಗವಂತನೇ ಪೂರ್ವಕರ್ಮ ಮತ್ತು ಯೋಗ್ಯತೆಗಳಿಗೆ ಅನುಸಾರ ಜನನಾದಿ ಕರ್ಮಫಲಗಳನ್ನು ಉಣಿಸಿ ಯೋಗ್ಯ ಸಾಧನೆ ಮಾಡಿಸಿ ಜೀವನಿಗೆ ಕರ್ಮಬಂಧವನ್ನು ವಿಮೋಚನೆ ಮಾಡ್ತಾನೆ ಅಂತ ವಿಷ್ಣು ರಹಸ್ಯದಲ್ಲಿ ತಿಳಿಸ್ತಾರೆ. ಹಿಂದೆ ಜನನಿ ಪಿತ ಭೂ ವಾರಿದಾಂಬರ ಎನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ಮೂರ್ತಿ ವ್ಯಾಪಾರ ವ್ಯಾಪ್ತಿಗಳ ಈ ರೀತಿಯಲ್ಲಿ ಪಂಚಾಗ್ನಿಯನ್ನು ಸ್ಮರಣೆ ಮಾಡಬೇಕು. ಜೀವ ಹೇಗೆ ಸೃಷ್ಟಿಗೆ ಬರ್ತಾನೆ ಇತ್ಯಾದಿ ಎಲ್ಲ ಕ್ರಮವನ್ನು ಕೂಡ ಆ ಹಿಂದಿನ ಸಂಧಿಗಳಲ್ಲಿ ತಿಳಿಸಿ ಅರ್ದಾಸರು. ಹಾಗೆ ಆ ತಂದೆಗಾಗಲಿ ತಾಯಿಗಾಗಲಿ ಹುಟ್ಟ ಮಗು ಹೀಗೆ ಇದೆ, ಅವನಿಗೆ ಈ ರೀತಿಯಾಗಿರ್ತಕ್ಕಂಥ ಅವಯವಗಳಿರ್ಬೋದು, ಅವನ ಬುದ್ಧಿಮಟ್ಟ ಈ ರೀತಿಯಾಗಿ ಇರ್ಬೋದು, ಆರೋಗ್ಯ ಈ ರೀತಿ ಇರ್ಬೋದು, ಯಾವ ಪರಿಕಲ್ಪನೆಯೂ ಇಲ್ಲ. ಭಗವಂತನೇ ಸರ್ವತಂತ್ರ ಸ್ವತಂತ್ರ, ಅವನು ಅನುಗ್ರಹ ಮಾಡಿದ್ರಿಂದ ಶಿಶು ಜನ್ಮ ಅನ್ನೋದಾಗ್ತಾ ಇದೆ ನಮ್ಮ ನಿಮಿತ್ತದಿಂದ. ಆ ಶಿಶುವಿಗೆ ಆರೋಗ್ಯ ಆಯುಸ್ಸು ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ಜೀವನ ಸ್ವರೂಪಯೋಗ್ಯತೆಯಂತೆ ಸಾಧನೆ ಮಾಡಿಸು ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡೋದು ಒಂದೇ ನಮಗೆ ಇರ್ತಕ್ಕಂಥ ದಾರಿ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾರೆ. ಹೀಗೆ ಪರಮಾತ್ಮ ಕಾರಣ ಕಾರ್ಯಗಳೊಳಗಿತ್ತು, ಕಾರಣ ಕಾರ್ಯ ಅಂತ ಕರೆಸ್ಕೊಂಡ್ರು ತೋರಿಕೊಳ್ಳದೆ ಎಲ್ಲರೊಳು ವ್ಯಾಪಾರ ಮಾಡುವ, ತಾನು ಅವ್ಯಕ್ತನಾಗಿ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ. ಹೇಗೆ ಮಾಡ್ತಾನೆ ಅಂದರೆ ಯೋಗ್ಯತೆಗಳನುಸಾರ ಫಲಗಳನ್ನು ಉಣಿಸಿ ಸಂತೈಸುವ ಕೃಪಾಸಾಂದ್ರ ಅಂತ ತಿಳಿಸ್ತಾರೆ.